ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಇದೀಗ ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ತಮ್ಮೆಲ್ಲರಿಗೂ ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಭೂಮಿ ಎನ್ನುವ ಅಮೂಲ್ಯ ತಾಯಿ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಉರಿಯೋ ಬಿಸಿಲಿಗೆ ಸಾಕಾಗಿ ಹೋಗಿತ್ತು. ಅಷ್ಟೋ ಇಷ್ಟು ಮಳೆ ಬಂದು ಭೂಮಿ ಸ್ವಲ್ಪ ತಂಪಾಯ್ತು ಅಲ್ವಾ ಶಿವಣ್ಣ? ಹೂಕಣ್ ಗಂಗಮ್ಮ, ಬತ್ತಾ ಬತ್ತಾ ಭೂಮಿಯ ತಾಪಮಾನ, ಸೂರ್ಯನ ಶಾಖ ಎರಡೂ ಹೆಚ್ಚಾಗ್ತೈತೆ. ಮೊನ್ನೆ ತಾನೇ ವಿಶ್ವ ಭೂ ದಿನ ಅಂತ ಆಚರಣೆ ಮಾಡಿದ್ವಿ. ಏ ಬರೀ ಆಚರಣೆ ಮಾಡಿದ್ರೆ ಬಂದ್ ಭಾಗ್ಯ ಏನು ಅಂತೀನಿ, ಪರಿಹಾರಕ್ಕೆ ಏನಾದ್ರೂ ಮಾಡ್ಬೇಕಲ್ಲ. ಹೌದು ಜಯಮ್ಮ, ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿದ್ರೆ ಸಾಕ, ಕೃತಿ ಮುಖ್ಯ ಕಣವ. ಕೃತಿ ಮಾತಾಡೋರು ಮಾತಾಡ್ಲಿ, ನಮ್ ಕೈಲಾಗಿದ್ದ ನಾವು ಮಾಡೋದಪ್ಪ. ಹಸುಕರು ಸಾಕೋದ್ರಿಂದ ತಾಪಮಾನ ಕಡಿಮೆ ಆಗುತ್ತೆ ಅಂತಾರೆ, ನಾವು ಸಾಕ್ತಾ ಇದೀವಲ್ಲ ಅದೇ ನಮಗೆ ಸಮಾಧಾನ. ಆಡದಲ್ಲೇ ಮಾಡುವನು ರೂಢಿಯೊಳಗ ಉತ್ತಮನು ಅಂತ ಕೇಳಿಲ್ವೇ? ಗಿಡ ಮರ ಬೆಳಿರಿ ಅಂತ ನೀತಿ ಹೇಳ್ತಾರೆ, ಹೇಳ್ಕೊಳ್ಳಿ. ನಮ್ಮಷ್ಟಕ್ಕೆ ನಾವು ಆದಷ್ಟು ಹಸಿರು ಬೆಳೆಸೋದಪ್ಪ. ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಕೂತ್ಕೊಂಡ್ರಾಗತ್ತಾ? ಎಲ್ಲಾದ್ರಲ್ಲೂ ಎಂಜಲ್ ಕಾಸು ಹುಡ್ಕೋರು ಹುಡುಕ್ಕೊಂಡ್ಲಿ, ನಮ್ ಕರ್ತವ್ಯ ಜವಾಬ್ದಾರಿನ ನಾವು ಪೂರೈಸಿದ್ರ ಆಯ್ತಪ್ಪ. ಅತ್ಸರಿ ಶಿವಣ್ಣ, ಅಂತಹ ಏನ್ ಭಾರಿ ಮಳೆ ಬಂದಿಲ್ಲ, ಆಗ್ಲೇ ಉಳುಮೆ ಮಾಡಿದ್ಯಲ್ಲ, ಆ ನಾಡಿ ಅವಸರ ಏನಿತ್ತು ಮರಯ್ಯ? ಮುಂದಾಗಿದ್ದು ಮುಂದೆ ಅಂತ ಕಣವ, ಪ್ರಕೃತಿ ಮೊದಲು ಮುಂದಾಗಿ ಮಳೆ ಕೊಟ್ಟಿತೆ ಅಂದಾಗ ಅದ್ರ ಅನುಕೂಲ ಪಡ್ಕೋಬೇಕಲ್ಲ. ಟ್ರ್ಯಾಕ್ಟರ್ನಲ್ಲಿ ಬೇಸಾಯ ಮಾಡಿ ಭೂಮಿಗೆ ಸಾವಿರಾರು ಕೆಜಿ ತೂಕ ಬಿದ್ದು ಭೂಮಿ ಗಡುಸಾಗಿ ಉಸಿರು ಕಟ್ಟಕ್ಕೆ ಆಗಲ್ಲ ಅಂತಾರೆ. ಅನ್ನದೇನು, ಅದು ಸತ್ಯನೇ ಕಣ್ಗೌರಮ್ಮ. ಆ ಟ್ರ್ಯಾಕ್ಟರ್ ಆ ನಾಡಿ ಶಬ್ದ ಮಾಡ್ಕೊಂಡು ನೆಲನ ಕಿತ್ತು ಧೂಳೆಬಿಸ್ತಾ ಇದ್ರೆ ನನ್ ಮೇಲೆ ಅವ್ರದ್ದು ಹೋಯ್ತನೋ ನಂಗಾಗ್ತಿತ್ತು ನೋಡವ. ಇನ್ನೇನು ಪರಿಹಾರ ಇಲ್ವಲ್ಲ, ಏನ್ ಮಾಡೋದು? ಎತ್ತು ಕಟ್ಕೊಂಡು ಬೇಸಾಯ ಮಾಡ್ಬೇಕವ್ವ. ಹಾಲು ಮೊಸರಿಗೆ ಅಂತ ಎರಡ್ ಮೂರು ಹಸು ಕಟ್ಕೊಂಡು ನಿಭಾಯಿಸದೇ ದೊಡ್ಡ ಕೆಲ್ಸ ಆಗಿ ಕುಂತೈತೆ. ಇನ್ನು ಎತ್ತು ಕತ್ತೆಗಂತ ಹೆಂಗಪ್ಪ ಪೂರೈಸೋದು? ಕೃಷಿ ಅನ್ನದೇ ಒಂದು ದೊಡ್ಡ ಸವಾಲ್ ಕಣ್ರವ, ಇದ್ದುದ್ರಲ್ಲೇ ಏನಾರ ಮಾಡ್ಬೇಕು. ಏನ್ ಮಾಡೋದು ಜಯಮ್ಮ, ಹಳ್ಳಿಗಳು ವೃದ್ಧಾಶ್ರಮ ಆಗಿ ಕೂತವೆ, ಕಷ್ಟಪಟ್ಟರು ಸುಖ ಇಲ್ಲ ಅಂತ ಎಲ್ಲ ವಲಸೆ ಹೋಗಿದಾರೆ. ಇರೋರು ನಮ್ಮಂತ ಮುದುಕರು ತದುಕರು ಮಾತ್ರವಾ? ಇದೆಲ್ಲ ಇದ್ದಿದ್ದೇಯ, ನಾನು ಏನೇನು ಮಾತಾಡಿ ಏನು ಮಾಡೋದು? ಜವಾಬ್ದಾರಿ ಸ್ಥಾನದಲ್ಲಿರೋರು ಮನಸ್ಸು ಮಾಡ್ಬೇಕು ಕಣವ್ವ. ಹಿಂಗೆ ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಅವರು ದೂರ ಹೇಳ್ತಾ ಕುತ್ಕೊಳ್ಳೋದೇ ಆಯ್ತು. ಮೊದ್ಲೆಲ್ಲ ಒಂದೊಂದ್ ಮನೇಲಿ ಎರಡೆರಡು ಆನೆ ಅಂತ ಎತ್ತಿರ್ತಿದ್ದು, ಈಗ ಊರಿಗೆ ಒಂದ್ ಜೊತೆ ಕುರೆ ಮರೆ ಅಂತ ಎತ್ತಿಲ್ಲ ಅಂತೀನಿ. ಹೋಗ್ಲಿ ಬಿಡವ, ನಮ್ ಶಿವಣ್ಣಾರ ಒಳ್ಳೆ ಎತ್ತು ಸಾಕಿತಲ್ಲ ಅದೇ ಸಮಾಧಾನ. ಅದ್ ಸರಿ, ಊರಿಗೆ ಮೊದಲೇ ಬೇಸಾಯ ಹೂಡಿದ್ದಲ್ಲ, ಅದರಿಂದ ಏನಪ್ಪ ಉಪಯೋಗ? ಇನ್ನು ಬಿತ್ತದು ಎಲ್ಲೋ ಐತೆ. ಕಳೆದ ಸಾರಿ ಬಿತ್ತಿ ಬೆಳೆದು ಮಿಷಿನ್ನಲ್ಲಿ ಬೆಳೆ ಕಟಾವು ಮಾಡಿದ ತ್ಯಾಜ್ಯ ಹೊಲದಲ್ಲಿ ಹಂಗೇ ಐತೆ. ಕಟಾವು ಮಾಡಿ ಕಣ ಮಾಡಿ ಸುಗ್ಗಿ ಮಾಡಕ್ಕೆ ಜನ ಸಿಕ್ಕಲ್ಲ ಅಂತ ಹೇಳಿ ಯಂತ್ರದಲ್ಲೇ ಎಲ್ಲ ಮಾಡಿ ಮುಗಿಸ್ತೀವಿ. ಅದೇನು ಸಣ್ಣ ಪುಟ್ಟ ಯಂತ್ರವ? ಹೊಲಕ್ಕೆ ಒಳ್ಳೆ ರಾಕ್ಷಸ ನುಗ್ಗಿ ಧೂಳಿಪಟ ಮಾಡ್ದಂಗಾಗ್ತೈತೆ. ಹೊಲ ಅನ್ನೋದು ಇದ್ರ ಕೆಳಗ್ ಸಿಕ್ಕ ಕಲ್ ಬಂಡೆ ಆಗೈತಿ. ಅದಕ್ಕೆ ಕಣವ ಮಾಗಿ ಉಳುಮೆ ಮಾಡೋದು ಹಂಗಂತ ಇದೇನು ಇವತ್ತು ಹೊಸ್ದಾಗ ಮಾಡ್ತಾ ಇದ್ದೀವ? ಹ್ಞೂ ಕಣೇಳಪ್ಪ, ತುಂಬಾ ಹಿಂದಿನ ಕಾಲದಿಂದಲೂ ಈ ಪದ್ಧತಿ ಇದ್ದೇ ಐತೆ. ಹೌದೇಳು, ಅವಾಗೆಲ್ಲ ನಮ್ಮ ಅಜ್ಜ ನಮ್ಮಪ್ಪ ಮೊದಲು ಮಳೆಗೆ ಒಂದ್ ಸಾಲು ಉಕ್ಕೆ ಮಾಡಿಬಿಡ್ತಿದ್ರು. ಹೌದಲ್ಲವ, ನನಗ್ ಮರ್ತೇ ಹೋಗೈತ್ ನೋಡು. ಹಿಂದಿನದೆಲ್ಲ ಮರ್ತಿದ್ಕೆ ನಮ್ ಕೃಷಿ ಹಿಂಗಾಗಿರೋದು. ಅವ್ರು ಏನ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರ್ತಿತ್ತು. ನಿಜ, ಅವ್ರಿಗೇನ್ ತಿಳಿಯುತ್ತೆ ಅಂತ ಅದಕ್ಕೊಂದು ನಾವೇ ಬುದ್ಧಿವಂತರು ಅಂದ್ಕೊಂಡು ಎಷ್ಟೋ ಎಡವಟ್ಟುಗಳು ಆಗ್ತಾ ಇದೆ. ಹಂಗಲ್ಲ ಗೌರ, ಜ್ಞಾನದ ಮೂಲ ಯಾವುದಾದ್ರೇನು ಸ್ವೀಕಾರ ಮಾಡೋದು ಮುಖ್ಯ, ಇಲ್ಲ ಅಂದ್ರೆ ನಷ್ಟ ನಮ್ಗೆ ತಾನೆ. ಅಂದ್ರವ ಯಾವ ಮಳೆಗೆ ಏನ್ ಬಿತ್ತಬೇಕು ಎಷ್ಟು ಬಿತ್ತಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಅಲ್ವಾ ಶಿವಣ್ಣರೇ? ಬಿತ್ತದು ಅಂದ್ರೆ ಹೆಂಗೆ? ಸ್ವಲ್ಪ ದಟ್ಟನೂ ಅಲ್ಲ, ಸ್ವಲ್ಪ ತೆಳಗೂ ಅಲ್ಲ, ಕರಾರು ವಾಕಾಗಿ ಬೀಜ ಹಾಕೋರು. ನೇಗಿಲ್ಗೆರೆ ಹೆಂಗಿರೋದು? ಒಳ್ಳೆ ನೀಟಾಗಿ ಕಾಗದದ ಮೇಲೆ ಗೆರೆ ಎಳ್ದಂಗೆ. ಅದೊಂದು ಕಲೆ ಕಣವ. ಬೀಜ ಹೆಂಗೆ ರಕ್ಷಣೆ ಮಾಡ್ಬೇಕು, ಎಡೆಕುಂಟೆ ಹೊಡೆಯೋದು ಹೆಂಗೆ, ಕಳೆ ನಿಯಂತ್ರಣ ಮಾಡ್ದಂಗೆ, ಪ್ರತಿಯೊಂದು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರು ಅಂದ್ರೆ. ಇಂತ ಅದೆಷ್ಟೋ ಜ್ಞಾನಗಳು ಈಗಾಗಲೇ ನಮ್ಮಿಂದ ಕಣ್ಮರೆ ಆಗಿ ಹೋಗಿದ್ದಾವೆ. ಗೊತ್ತಿರೋದಾದ್ರು ಉಳಿಸ್ಕೋಬೇಕು. ದೊಡ್ಡವ್ರ ಹತ್ರ ಮನಸ್ಸು ಬಿಚ್ಚಿ ಮಾತೇ ಆಡಲ್ಲ, ಏನೋ ಒಂಥರ ಬಿಗುಮಾನ ನಮ್ಗೆ. ಇನ್ನೇನು ಕಲ್ತೇವು? ಇನ್ನೇನವ ಮಾತಾಡ್ತಾರಲ್ಲ, ಮೊಬೈಲ್ ಜೊತೆಗೆ ಟಿವಿ ಜೊತೆಗೆ ಸೀರಿಯಲ್ ಜೊತೆಗೆ ಇನ್ನೇನಾಗ್ಬೇಕು ಹೇಳು. ಸರಿಯಾಗಿ ಹೇಳ್ದೆ ನೋಡು. ಬದುಕೋದು ಬಾಳೋದು ಜೀವನಕ್ಕೆ ಬೇಕಾದದ್ದು, ರೈತಪ್ಪ ಕೆಲ್ಸಕ್ಕೆ ಬೇಕಾದದ್ದು ಮಾತಾಡಂಗಿಲ್ಲ. ಬರೀ ಮನೆ ಮುರುಕು ಮಾತಾಡಿದ್ದೇ ಬಂತ್ ನೋಡು. ಈಗ ನೀನೇ ನೋಡ್ದಲ್ಲ, ಈ ಮಾಗಿ ಉಳಿಮೆ ಮಾಡೋದ್ರಿಂದ ಗಟ್ಟಿಯಾಗಿರೋನೆಲ್ಲ ಸಡಿಲ ಆಗುತ್ತೆ, ಭೂಮಿ ಉಸಿರಾಡಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಹೌದು, ಗಾಳಿ ಸರಾಗವಾಗಿ ಭೂಮಿ ಒಳಗೆ ಸಂಚಾರ ಮಾಡಕ್ಕೆ, ಮಣ್ಣಿನ ಕಣಗಳು ತೆರೆದ್ಕೊಳ್ಳಕ್ಕೆ ಇದರಿಂದ ಸಾಧ್ಯವಾಗ್ತಿತ್ತೆ. ಮುಂದೆ ಬೀಳೋ ಮಳೆ ನೀರು ಹರಿದು ಹೋಗದೆ ಭೂಮಿಯಲ್ಲಿ ಇಂಗೋದಿಕ್ಕೆ ಅವಕಾಶ ಆಗುತ್ತೆ ಅಲ್ವಾ? ನಮ್ಮ ಹೊಲ ಚೆನ್ನಾಗಿ ನೀರ್ ಕುಡಿಯುತ್ತೆ, ಭೂಮಿಯ ಸವಕಳಿ ತಪ್ಪಿ ಬೆಲೆ ಕಟ್ಟಲಿಕ್ಕಾಗದ ಮಣ್ಣು ನಮ್ ಭೂಮಿಲೇ ಉಳಿಯುತ್ತೆ. ಭೂಮಿಯ ಮೇಲ್ಭಾಗದಲ್ಲಿರುವ ಕಸ ಕಡ್ಡಿ ಸಾವಯವ ತ್ಯಾಜ್ಯಗಳು ಮಣ್ಣಿಗೆ ಸಿಕ್ಕಿ ಕೊಳೆತು ಗೊಬ್ಬರ ಆಗೋಕೆ ಅನುಕೂಲ ಆಗುತ್ತೇನಪ್ಪ. ನೀನ್ ಹೇಳೋದು ಸರಿಯಾಗಿ ಐತೆ ಗೌರ, ಇದು ತಗಣ ಮಾತೆ ಕಣಪ್ಪ. ಮೊದಲು ಬೇಸಾಯದ ಸಂದರ್ಭದಲ್ಲಿ ನೇಗ್ಲಿಂದೆ ಆನಾಡಿ ಹಕ್ಕಿಗಳು ಓಡಾಡ್ತಾ ಬರ್ತವಲ್ಲ, ಯಾಕ್ಷವಣ್ಣ? ಭೂಮಿ ಒಳಗೆ ಅನೇಕ ಶತ್ರು ಕೀಟಗಳು ಅನೇಕ ವೈರಸ್ಗಳು ತಮ್ಮ ಸಂತಾನ ಬೆಳೆಸೋಕೆ ಮೊಟ್ಟೆ ಇಟ್ಟಿರ್ತವೆ. ಬೇಸಾಯ ಒಡೆದಾಗ ಮಣ್ಣು ಮೇಲೆ ಕೆಳಗೆ ಆಗುತ್ತೆ. ಆ ಸಮಯದಲ್ಲಿ ಆ ಮೊಟ್ಟೆ ಕೋಶಗಳನ್ನು ತಿನ್ನಕ್ಕೆ ಅಂತ ಹಕ್ಕಿಗಳು ನಮ್ಮಲಕ್ ಬರ್ತವೆ ಅಂತೀನಿ. ಓ, ಅದು ಹಂಗ? ಇದರಿಂದ ಮುಂದಿನ ಬೆಳೆಗೆ ಇದರ ತೊಂದ್ರೆ ತಪ್ಪಿ ಎಷ್ಟೋ ಅನುಕೂಲ ಆಗುತ್ತೆ ಅನ್ನು. ಹಕ್ಕಿಗಳು ರೈತರ ಮಿತ್ರರು ಗಂಗಮ್ಮ, ಯಾವುದೇ ಕ್ರಿಮಿನಾಶಕದ ಬಳಕೆ ಇಲ್ಲದೆ ಕೀಟ ನಿಯಂತ್ರಣ ಮಾಡ್ತವೆ. ಅದಕ್ಕೆ ಮತ್ತೆ ನಮ್ಮ ಜೊತೆಗೆ ಹಕ್ಕಿ ಪಕ್ಷಿಗಳು ಕೂಡ ಬದುಕೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳೋದು. ಈ ಸಮಯದಲ್ಲಿ ಬಿಸಿಲಿನ ಶಾಖ ಹೆಚ್ಚಾಗಿರೋದ್ರಿಂದ ಕೂಡ ಈ ತರದ ಕ್ರಿಮಿ ಕೀಟ ವೈರಸ್ಸು ಅವುಗಳ ಕೋಶಗಳು ಭ್ರೂಣ ಮೊಟ್ಟೆ ಇವೆಲ್ಲ ನಾಶ ಆಗ್ತಾ ಇದಾವೆ. ಅದಕ್ಕೆ ಅಲ್ವಾ ಹೇಳೋದು, ಹರಿತು ಮಾಡಿದ್ರೆ ಆರಂಭ ಅಂತ. ಕೃಷಿ ಅನ್ನೋದು ಸಾಕಷ್ಟು ತಿಳುವಳಿಕೆ ಜ್ಞಾನ ಬಯಸುವ ಕ್ಷೇತ್ರ ಅಂತ ಆಯ್ತು ಅನ್ನಪ್ಪ. ಅಷ್ಟಲ್ದೆ ಏನ್ ಗಂಗಮ್ಮ, ಹಿಂದೆಲ್ಲ ಕೃಷಿ ಬದುಕಿಗೆ ವಿಶೇಷವಾದ ಗೌರವ ಇತ್ತು. ಬದಲಾದ ಕಾಲದಲ್ಲಿ ಕೃಷಿ ಮತ್ತೆ ಕೃಷಿಕ ಇಬ್ರು ಕೂಡ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ. ಅಷ್ಟಾದ್ರೂ ಕೂಡ ಇವತ್ತಿಗೂ ಹೆಚ್ಚಿನ ಉದ್ಯೋಗ ಅವಕಾಶ ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಇರೋದು. ಅದರ ಜೊತೆಗೆ ದೇಶದ ಆದಾಯದ ಅತಿ ದೊಡ್ಡ ಭಾಗ ಈ ಕ್ಷೇತ್ರದಿಂದಲೇ ಬರ್ತಾ ಇದೆ. ಇದು ನಮ್ಮ ಕಸುಬು ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿನೂ ಹೌದು. ಇದನ್ನ ಕಡೆಗಣಿಸಿದರೆ ದೇಶದ ಅಭಿವೃದ್ಧಿಗೆ ಧಕ್ಕೆ ಬರೋದು ನಿಶ್ಚಿತ ನೋಡು. ಏನ್ ಶಿವಣ್ಣ? ಖಂಡಿತ ನಿಜ ಗಂಗಮ್ಮ. ಒಕ್ಕಲಿಗ ಬಿಕ್ಕಿದರೆ ಜಗವೆಲ್ಲ ಬಿಕ್ಕುವುದು ಅನ್ನೋ ಮಾತು ಕೇಳಿಲ್ವಾ? ನಮ್ಮ ದೇಶದ ಶಕ್ತಿ ಬೇಸಾಯದಲ್ಲಿ ಅಡಗಿದೆ. ಮಾಗಿ ಬೇಸಾಯ ಮಾಡಿದ್ರೆ ಕಳೆಗಳು ನಿಯಂತ್ರಣ ಮಾಡಬಹುದಾ ಅಂತ ಅಂತೀನಿ. ಇದ್ರೂ ಇರ್ಬೋದು. ಕಳೆ ಸಸ್ಯಗಳ ಬೀಜಗಳು ಭೂಮಿಯ ಒಳಗೆ ಸೇರ್ಕೊಂಡು ಮೊಳಕೆ ಬರಕ್ಕೆ ಕಾಯ್ತಾ ಇರ್ತವೆ. ಬೇಸಾಯ ಮಾಡಿದ್ರೆ ಅದೆಂಗೆ ಕಳೆ ನಿಯಂತ್ರಣ ಆಗುತ್ತೆ? ಈ ಮಾಗಿ ಉಳಿಗೆ ಮಾಡಿದಾಗ ಭೂಮಿಯ ಒಳಗಿರ್ತವಲ್ಲ ಬೀಜಗಳು ಮೇಲಕ್ ಬರೋಕೆ ಸಾಧ್ಯ ಆಗುತ್ತೆ. ಅತಿಯಾದ ಬಿಸಿಲಿನ ಶಾಖಕ್ಕೆ ಸಿಕ್ಕಿ ಸುಟ್ಟು ಹೋಗಿ ಅವುಗಳ ಮೊಳಕೆ ಬರೋ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಹಂಗೂ ಏನಾರು ಉಳ್ಕೊಂಡು ಅಂದ್ಕೊಳ್ರಿ, ಮೊಳಕೆ ಬಂದ್ರೆ ಮುಂದಿನ ಬೇಸಾಯಸದ ಸಮಯದಲ್ಲಿ ಅವು ನಾಶ ಆಗೋಗ್ತವೆ. ಮುಂದ್ ಬರೋ ಮಳೆಗೆ ತಕ್ಷಣ ಬಿತ್ತಿ ಬೆಳೆಯೋಕೆ ಒಳ್ಳೆ ತಯಾರಿ ಆಗುತ್ತೆ ಏನು? ಅದಕ್ಕೆ ನಮ್ ಕೃಷಿ ಇಲಾಖೆಯವರು ಮಾಗಿ ಉಳಿಮೆ ಮುಂದಿನ ಬೆಳೆಗೆ ಉತ್ತಮ ಅಡಿಪಾಯ ಅಂತ ಎಲ್ಲ ಕಡೆ ಹೇಳೋದು. ಅದೆಲ್ಲ ಸರಿ, ತೋಟಗಾರಿಕೆ ಬೆಳೆಗಳಲ್ಲಿ ಇದು ಸಾಧ್ಯವ ಅಂತ. ಹೌದವ್ವ, ಅದರಲ್ಲೂ ಇತ್ತೀಚೆಗೆ ಸಹಜ ಕೃಷಿ, ಕಾಡು ಕೃಷಿ, ಅತಿ ಸಾಂದ್ರತೆಯ ಕೃಷಿ ಅಂತ ಏನೇನು ಪದ್ಧತಿಗಳು ಬಂದಿವೆ. ಭೂಮಿಗೆ ಟ್ರ್ಯಾಕ್ಟರ್ ಇಳಿಸಲೇಬಾರದು ಅನ್ನೋ ರೈತರ ಸಂಖ್ಯೆ ಹೆಚ್ಚಾಗಿದೆ. ಒಂದೇ ತಾಕಿನಲ್ಲಿ ಬಹುಮಹಡಿ ಬೆಳೆ, ಐದು ಲೇಯರ್ ಮಾಡೆಲ್ಲು ಇತ್ಯಾದಿ ಪ್ರಯೋಗ ನಡೀತಾ ಇದೆ. ಭೂಮಿಗೆ ಸೂರ್ಯನ ಶಾಖ ನೇರವಾಗಿ ತಟ್ಟಿದರೆ ತೋಟಗಾರಿಕೆ ಬೆಳೆಗಳಿಗೆ ತೊಂದರೆ ಅಂತ ಹೇಳಿ ಬಿಸಿಲಿನ ಸದ್ಬಳಕೆ ಮಾಡೋರು ಕೂಡ ಜಾಸ್ತಿ ಆಗಿದ್ದಾರೆ. ಒಂದು ಭೂಮಿಯಲ್ಲಿ ಹತ್ತಾರು ರೀತಿಯಲ್ಲಿ ಬೆಳೆ ಸಂಯೋಜನೆ ಮಾಡ್ತಾರೆ. ಒಂದರ ನೆರಳಿನಲ್ಲಿ ಮತ್ತೊಂದು ಬೆಳೆ ಬೆಳೆಯುವ ಪ್ರಯೋಗಗಳು ನಡೀತಾ ಇದೆ. ಮತ್ತೆ ಇಲ್ಲೆಲ್ಲ ಮಾಗಿ ಬೇಸಾಯ ಇರ್ಲಿ, ಬೇಸಾಯ ಮಾಡಕ್ಕೆ ಅವಕಾಶ ಇಲ್ವಲ್ಲ, ಇಲ್ಲಿ ಏನ್ ಮಾಡೋದು? ನಾವು ಇಲ್ಲಿವರೆಗೆ ಮಾತಾಡಿದ್ದು ಮುಖ್ಯವಾಗಿ ಹೊಲದಲ್ಲಿ ಮಾಡೋ ಬೇಸಾಯದ ಬಗ್ಗೆ ಗಂಗಮ್ಮ. ಎಲ್ಲದನ್ನು ತೋಟ ಮಾಡಿದ್ರೆ ಊಟಕ್ಕೇನ್ ಮಾಡೋದು? ಅದಕ್ಕಾಗಾದ್ರೂ ಆಹಾರ ಧಾನ್ಯ ಬೆಳಿಬೇಕಲ್ಲ. ಬೇಸಾಯ ಮಾಡದೆ ತೋಟಗಾರಿಕೆ ಮಾಡಬಹುದು ಅಂದ್ರೆ ಕಾಳು ಕಡ್ಡಿ ಬೆಳೆಯೋಕೆ ಉಳುಮೆ ಬೇಕೇ ಬೇಕು. ಪ್ರತಿಯೊಂದು ಪದ್ಧತಿಗೂ ಅದರದೇ ಆದ ರೀತಿ ನೀತಿಗಳು ಇರ್ತವೆ. ಸಹಜ ಕೃಷಿಯಲ್ಲಿ ಪ್ರಕೃತಿನೇ ತನಗ್ ತಾನೇ ಎಲ್ಲವನ್ನು ನೋಡ್ಕೊಳ್ಳುತ್ತೆ ಅಂತೀನಿ. ಕಾಡಲ್ಲಿ ಬೆಳೆಯುವ ಮರಗಿಡಗಳಿಗೆ ಯಾರ್ ನೀರು ಗೊಬ್ಬರ ಹಾಕ್ತಾರೆ ಅಂತ ಅದರ ಪ್ರತಿಪಾದಕರು ಹೇಳ್ತಾರೆ. ಸಾವಯವ ಕೃಷಿ ಒಂದು ಮಾರ್ಗ ತೋರಿಸಿದ್ರೆ ಪಶುಸಂಗೋಪನಾ ಆಧಾರಿತವಾದಂತ ಕೃಷಿ ಇನ್ನೊಂದು ದಾರಿ ತೋರಿಸುತ್ತೆ. ಸಮಗ್ರ ಕೃಷಿ ಪದ್ಧತಿ ಮತ್ತೊಂದು ದಿಕ್ಕಿಗೆ ಕರೆದೊಯ್ಯುತ್ತೆ. ಅಬ್ಬಬ್ಬಬ್ಬಾ, ಒಂದೇ ನೆಲ, ಒಬ್ಬರೇ ರೈತ, ಆದ್ರೆ ಎಷ್ಟೊಂದು ಪದ್ಧತಿಗಳು. ಕೃಷಿ ಅನ್ನೋದು ಮಕ್ಕಳಾಟ ಅಲ್ಲ ಕಣ್ರವ. ನಾವು ಮಾಡಿದ್ದು ಮಾಡ್ತಾ ಇರೋದು ಏನು ಇಲ್ಲ ಅಲ್ವಾ? ಬೇಸಾಯ ಅನ್ನೋದು ವಿಶ್ವಕೋಶ ಇದ್ದಂಗೆ ಗಂಗಮ್ಮ. ವೇದ, ವಚನ, ರಾಮಾಯಣ, ಮಹಾಭಾರತ, ಜನಪದ, ಗಾದೆ, ಒಗಟು, ಹಿಂಗೆ ಎಲ್ಲ ಕಡೆನು ವಿಸ್ತಾರವಾಗಿ ಹರಡಿದೆ. ಕೊರೋನಾ ಸಮಯದಲ್ಲಿ ಜಗತ್ತಿನ ಎಲ್ಲಾ ಚಟುವಟಿಕೆಗಳು ಸ್ತಬ್ಧವಾಗಿ ಹೋಗಿದ್ದು. ಆದ್ರೆ ಎಲ್ಲ ಕಡೆ ಲಾಕ್ಡೌನ್ ಆಯ್ತು. ಆದ್ರೆ ನಮ್ ಬೇಸಾಯಕ್ಕೆ ಲಾಕ್ಡೌನ್ ಇಲ್ಲ, ಕ್ವಾರಂಟೈನ್ ಇಲ್ಲ. ಎಲ್ಲ ಕ್ಷೇತ್ರಗಳ ಹಿಂಜರಿಕೆ ಕಂಡ್ರೆ ಕೃಷಿ ಕ್ಷೇತ್ರ ಹೆಚ್ಚಿನ ಬೆಳವಣಿಗೆ ಸಾಧಿಸ್ತು ಕಣಪ್ಪ. ಹೊಸ ತಲೆಮಾರಿನ ಹುಡುಗರು, ವಯಸ್ಸಾಗಿ ನಿವೃತ್ತಿ ಆದವರು, ವೀಕೆಂಡ್ ಕೃಷಿಕರು, ಹೀಗೆ ವಿವಿಧ ಕ್ಷೇತ್ರದವರಿಂದ ಈ ಸಂಸ್ಕೃತಿ ಮತ್ತಷ್ಟು ಸಮೃದ್ಧ ಆಯ್ತು. ಒಬ್ಬೊಬ್ಬರದು ಒಂದೊಂದು ಮಾರ್ಗ ಅಂದ್ರೆ ಎಲ್ಲರ ಗುರಿ ಮಾತ್ರ ಒಂದೇ, ಗುಣಮಟ್ಟದ ಬೆಳೆ ಬೆಳೆಯೋದು, ಬೆಳೆ ವೈವಿಧ್ಯತೆಯನ್ನ ಕಾಪಾಡೋದು. ಈ ಕ್ಷೇತ್ರದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋ ತುಡಿತ ಹೆಚ್ಚಾಗಿದೆ. ಇದರಿಂದ ಪಾಳು ಬಿದ್ದ ಭೂಮಿ ಉಳಿಮೆ ಕಾಣ್ತು, ಉತ್ಪಾದನೆ ಮಾಡೋಕೆ ಶುರು ಇಟ್ಕೊಳ್ತು. ಮರೆತು ಹೋಗಿದ್ದ ಪಶು ಸಂಗೋಪನೆ ಕೂಡ ಮತ್ತೆ ಪ್ರಾರಂಭ ಆಗ್ತಾ ಇದೆ. ನಮ್ ದೇಶದ ಕೃಷಿ ಕ್ಷೇತ್ರಕ್ಕೆ ಒಳ್ಳೆ ಭವಿಷ್ಯ ಇತ್ಕಂಡ್ರವ. ಇಷ್ಟೊಂದು ಪದ್ಧತಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಗೊತ್ತಾಗಿಲ್ಲ. ಇದಕ್ಕೇನು ಮಾಡೋದು? ಎಲ್ಲದಕ್ಕೂ ಅದರದ್ದೇ ಆದ ಸಾಧ್ಯತೆ ಮತ್ತು ಮಿತಿ ಎರಡೂ ಇರುತ್ತೆ ಗಂಗಮ್ಮ. ನೀನು ಏನು ಬೆಳಿತೀಯ ಅನ್ನೋದ್ರ ಮೇಲೆ ಯಾವ ಪದ್ಧತಿ ಅಂತ ತೀರ್ಮಾನಿಸಬೇಕು. ಪದ್ಧತಿ ಯಾವುದಾದರೂ ಆಗ್ಲಿ, ಭೂಮಿಗೆ ವಿಷ ಹಾಕದೇ ಇದ್ರೆ ಎಲ್ಲದೂ ಒಳ್ಳೇದೇ. ಈಗ ಹೇಳ್ದೆ ನೋಡವ, ಇದು ಮುತ್ತಿನಂತ ಮಾತ್ ಗೌರಮ್ಮ. ಎಲ್ರು ಇದನ್ನ ತಿಳ್ಕಂಡ್ರೆ ಸಾಕಪ್ಪ. ಅಂದ್ರೆ ನಮ್ಮ ಕೃಷಿಗೂ ಒಂದೊಳ್ಳೆ ಭವಿಷ್ಯ ಐತಿ, ರೈತನಿಗೂ ಅಷ್ಟೋ ಇಷ್ಟು ಮರ್ಯಾದೆ ಸಿಕ್ಕೋ ಕಾಲ ಬರುತ್ತೆ ಅಂತೀಯ ಶಿವಣ್ಣರೇ? ಏನ್ ಗಂಗಮ್ಮ ಹಿಂಗಂತೀಯ? ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ನಮಗೂ ಕೂಡ ರಾಜಮರ್ಯಾದೆ ಸಿಕ್ಕುತ್ತೆ. ಭವಿಷ್ಯದಲ್ಲಿ ಕೃಷಿ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇತ್ತೀಚೆಗೆ ಭೂಮಿಯ ಬೆಲೆ ತುಂಬಾ ಹೆಚ್ಚಾಗ್ತಾ ಐತೆ. ರೈತರು ಭೂಮಿ ಕೊಳ್ಳೋದು ಕಷ್ಟ ಆಗ್ತಾ ಇತ್ತಲ್ಲ. ಹೌದೇಳವ, ಮೂಲೆ ಮುಡುಕ್ನಲ್ಲಿ ಇರೋದು ಕರ್ಲು ಕಲ್ ಭೂಮಿ ಎಲ್ಲದಕ್ಕೂ ಬಂಗಾರದ ಬೆಲೆ ಬತ್ತೈತಿ. ಯಾರ್ಯಾರು ಎಲ್ಲೆಲ್ಲಿಂದಲೋ ಬಂದು ನಮ್ಮ ಹಳ್ಳಿಗಳಲ್ಲಿ ಜಮೀನು ಕೊಂಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮೂರಿನವರೇ ದಲ್ಲಾಳಿ ಕೆಲಸ ಬೇರೆ ಮಾಡಿ ನಾ ಕಾಸು ಜೇಬಿಗಿಳಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಯಾಕೆ ಅಂತ ತಿಳಿತಾ ಇಲ್ಲ ನನಗೆ. ಇದು ನಮಗೆ ತಿಳಿತಾ ಇಲ್ಲ ಗಂಗಮ್ಮ, ಕೊಳ್ಳೋರಿಗೆ ತಿಳಿದೈತೆ. ತಿಳ್ಕೋ, ಇವತ್ತು ಒಂದ್ ಎಕರೆ ಮಾರಿದ್ರೆ ನಾಳೆ ಒಂದೇ ಒಂದ್ ಕುಂಟೆನು ತಗೊಳಕಾಗಲ್ಲ. ತಿಳ್ಕೊಳ್ಳಿ, ದೊಡ್ಡ ದೊಡ್ಡ ಕಂಪನಿಯವರು ಕೂಡ ಜಮೀನು ಖರೀದಿ ಮಾಡ್ತಾ ಇದ್ದಾರಂತೆ. ಇವತ್ತು ಮೂರ್ ಕಾಸಿನ ಆಸೆಗ್ ಬಾಯಿ ಬಿಟ್ರೆ ಅಷ್ಟೇ, ದಲ್ಲಾಳಿಗಳು ಬಣ್ಣ ಬಣ್ಣದ ಮಾತಾಡ್ಕೊಂಡು ಬರ್ತಾರೆ, ಅವ್ರನ್ನ ಮನೆ ಹತ್ರ ಸೇರಿಸಬಾರ್ದು ಅಂತೀನಿ. ಹ್ಮ್ ಕಣವ, ಇರೋ ಭೂಮಿ ಉಳಿಸ್ಕೊಳ್ಳೋದ್ನೇ ನಾವ್ ನೋಡ್ಬೇಕು ಕಣವ. ಇದು ಸರಿಯಾದ ಮಾತು ಗಂಗಮ್ಮ. ದುಬಾರಿ ಬೆಲೆ ಕೊಟ್ಟು ಜಮೀನು ಖರೀದಿ ಮಾಡಕ್ಕೆ ರೈತರಿಗೆ ಶಕ್ತಿ ಇಲ್ಲ. ಇರೋ ಜಮೀನು ಕಳ್ಕೋಬೇಡಿ, ನಾಳೆ ಬಂಗಾರ ತರಬಹುದು, ಮನೆ ಕಟ್ಟಿಸ್ಬಹುದು, ಕಾರ್ ಕೊಳ್ಬಹುದು, ದೊಡ್ಡ ಪಟ್ಟಣದಲ್ಲಿ ಸೈಟ್ ತಗಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಒಂದೇ ಒಂದ್ ಅಡಿ ಕೃಷಿ ಜಮೀನು ಕೊಳ್ಳಕಾಗಲ್ಲ. ನೀವು ತಿಳ್ಕೊಳ್ಳಿ, ಎಲ್ಲಾ ರೈತರಿಗೂ ತಿಳಿಸಿ. ವಿಷಯ ಎಷ್ಟು ಪ್ರಾಮುಖ್ಯವಾಗೈತಿ, ಇದರ ಬಗ್ಗೆ ಎಲ್ಲಾ ರೈತರು ಗಂಭೀರವಾಗಿ ಆಲೋಚನೆ ಮಾಡ್ಲೇಬೇಕು ಅಲ್ವಾ ಅಜಯಮ್ಮ? ನಿಜ ಗೌರಮ್ಮ, ನಮ್ ರೈತರು ಇರೋ ಭೂಮಿ ಕಳ್ಕೊಂಡ್ರೆ ನಾಳೆ ಅದೇ ಭೂಮಿನಲ್ಲಿ ಹಾಳಾಗಿ ದುಡಿಬೇಕಾಗತ್ತವ. ಈಗಾಗ್ಲೇ ಇಂತಹ ಬೇಕಾದಷ್ಟು ಉದಾಹರಣೆಗಳು ಇದಾವಲ್ಲ. ಅದಕ್ಕೆ ಹೇಳಿದ್ದು, ಇದನ್ನ ನಾವು ತಿಳ್ಕೋಬೇಕು, ಬೇರೆ ರೈತರಿಗೂ ತಿಳಿಸ್ಬೇಕು ಅಂತ. ಹ್ಞೂ ಕಣಪ್ಪ, ತಿಳಿಸ್ಬೇಕು, ಖಂಡಿತ ತಿಳಿಸ್ಬೇಕು. ಇದು ನಮ್ಮ ಜವಾಬ್ದಾರಿ ಅಲ್ವಾ, ಏನಂತೀರಾ? ಖಂಡಿತ. ಇದುವರೆಗೂ ಭೂಮಿ ಎನ್ನುವ ಅಮೂಲ್ಯ ತಾಯಿ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯೋ ಬಾಬಾ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದ್ರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ವೈಜ್ಞಾನಿಕ ಕೀಟ ನಿರ್ವಹಣಾ ಕ್ರಮಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಂಡಿದ್ವಿ. ಅದೇ ರೀತಿಯಾಗಿ ಈ ವಾರ ಕೂಡ ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳು ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪ ಅವರವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ಸರ್ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ವೈಜ್ಞಾನಿಕ ಕೀಟಗಳ ನಿರ್ವಹಣಾ ಕ್ರಮಗಳನ್ನು ತಿಳ್ಕೊಂಡಿದ್ವಿ. ಸರ್, ಈ ವಾರದಲ್ಲಿ ತಾವು ನಮಗೆ ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳ ಕುರಿತಾಗಿ ಹೇಳ್ತಾ ಇದ್ದೀರಾ. ಸರ್, ಈ ಅಡಿಕೆ ಬೆಳೆಯಲ್ಲಿ ಅಂತರ ಹಾಗೂ ಮಿಶ್ರ ಬೆಳೆಗಳು ಏಕೆ ಮಾಡಬೇಕು ಸರ್ ಅಂತ ಹೇಳ್ತೀರಿ ಸರ್? ಹಾ, ಬಹಳ ಉತ್ತಮವಾದಂತಹ ಪ್ರಶ್ನೆ ನಿಮ್ಮದು. ಈಗ ಅಡಿಕೆ ಬಹುವಾರ್ಷಿಕ ಬೆಳೆ, ತಮಗೆ ಗೊತ್ತಿದ್ದ ಹಾಗೆ. ಹಾಗಾಗಿ ಒಂದೇ ಬೆಳೆ ನೆಚ್ಚಿಕೊಂಡು ರೈತರು ಇರಲಿಕ್ಕಾಗೋದಿಲ್ಲ. ಮತ್ತೆ ಅಡಿಕೆ ಪ್ರಥಮ ಒಂದು 5-6 ವರ್ಷ ಅವರಿಗೆ ಆದಾಯ ಇರೋದಿಲ್ಲ, ಯಾಕಂದ್ರೆ ಅದರದ್ದು ಫಲ ಆರಂಭ ಆಗುವುದೇ 6 ವರ್ಷ ಅಥವಾ 7 ವರ್ಷಗಳ ನಂತರ. 10 ವರ್ಷಗಳ ನಂತರ ಅದರದ್ದು ಇಳುವರಿ ಸಮಾನಾಂತರ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪ್ರಥಮ ಒಂದು 5-6 ವರ್ಷ ಅವರಿಗೆ ಆದಾಯ ಬೇಕಲ್ಲ. ಈಗ ಅಡಿಕೆ ಒಂದೇ ಹಾಕಿದರೆ ಅವರಿಗೆ ಆದಾಯ ಸಿಗಲ್ಲ. ಅದು ಅಲ್ಲದೆ ಈ ನೈಸರ್ಗಿಕ ಸಂಪನ್ಮೂಲಗಳೇನಿದ್ದಾವಲ್ಲ ಅವೆಲ್ಲ ಸರಿಯಾಗಿ ಬಳಕೆ ಆಗ್ಬೇಕಂದ್ರೆ ರೈತರು ಅಡಿಕೆ ಜೊತೆಗೆ ಅಂತರ ಬೆಳೆಗಳು, ಮಿಶ್ರ ಬೆಳೆಗಳು, ಉಪ ಬೆಳೆಗಳಿಗೆ ಹೋಗಲೇಬೇಕು. ಮತ್ತು ಅದು ಅಲ್ಲದೆ ಇವರಿಗೆ ಒಂದು ಹೆಚ್ಚು ಉದ್ಯೋಗಾವಕಾಶ ಸಿಗ್ತದೆ, ಮತ್ತು ಸ್ವಾಭಾವಿಕವಾಗಿ ಸಿಗುವಂಥ ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾದ ಬಳಕೆ ಆಗ್ತದೆ, ಮತ್ತು ಇನ್ನೊಂದು ಏನಂತಂದರೆ ಇವರಿಗೆ ಹೆಚ್ಚಿನ ಆದಾಯವನ್ನು ತಂದುಕೊಡ್ತದೆ. ಹಾಗಾಗಿ ನಾವು ಅಂತರ ಬೆಳೆ, ಮಿಶ್ರ ಬೆಳೆಯನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದು ಅಲ್ಲದೆ ನೀವು ಜಮೀನನ್ನು ಹಾಗೆ ಬಿಟ್ಟರೆ ಏನಾಗ್ತದೆ, ಕಳೆಗಳು ಬಹಳ ಬರ್ತವೆ. ಆ ಕಳೆ ಈ ನಿಮ್ಮ ಅಡಿಕೆಯ ಮುಖ್ಯ ಬೆಳೆಯ ಜೊತೆಗೆ ಸ್ಪರ್ಧೆ ಏರ್ಪಟ್ಟು ಇದಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳನ್ನ ಅದು ಬಳಸ್ಕೊಳ್ತದೆ. ಹಾಗಾಗಿ ಕಳೆಗಳಿಂದ ನಿಮಗೇನು ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಆ ಕಳೆ ಬೆಳೆಸೋದಕ್ಕಿಂತ ಬೇರೆ ತರಹದ ಬೆಳೆಗಳನ್ನು ಬೆಳೆದ್ರೆ ನಿಮ್ಗೆ ಆದಾಯನೂ ಸಿಗ್ತದೆ, ಮತ್ತೆ ನಿಮಗೆ ಅಡಿಕೆ ತೋಟದಿಂದ ಏನು ಆದಾಯ ಬರ್ತಾ ಇರೋದಿಲ್ಲಲ್ಲ ಅದ್ರಲ್ಲಿ ಸಮ ಮಾಡಿಕೊಳ್ಳಿಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಕೆಲವರು ರೈತರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ ಈ ಬೆಳೆಗಳ ಮಧ್ಯದಲ್ಲಿ ಮಿಶ್ರ ಬೆಳೆಗಳನ್ನು ಹಾಕಿದಾಗ ಇಳುವರಿ ಕಮ್ಮಿ ಆಗ್ಬೋದು ಅನ್ನೋದು ಇರುತ್ತೆ, ಅದರ ಜೊತೆಗೆ ವೈಜ್ಞಾನಿಕ ಕಾರಣಗಳು ಕುರಿತಾಗ್ತಾವ ಏನ್ ಹೇಳ್ತೀರ? ತಾವು ಕೇಳಿದ್ದನ್ನೇ ರೈತರು ಅನೇಕ ನಮ್ಮ ತರಬೇತಿ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರ ಭೇಟಿಯಲ್ಲಿ ಕೇಳ್ತಾರೆ. ಇಲ್ಲ ಸರ್, ಅಡಿಕೆ ಒಂದೇ ಹಾಕಿದ್ರೆ ನಮ್ಗೆ ಅನುಕೂಲ ಆಗ್ತದೆ, ಬೇರೆ ಬೆಳೆಗಳು ಇದ್ರ ಜೊತೆ ಹಾಕೊಂಡಾಗ ಅಲ್ಲಿ ನೀರು, ಪೋಷಕಾಂಶಗಳು, ಗಾಳಿ, ಬೆಳಕಿಗೆ ಸ್ಪರ್ಧೆ ಆಗಿ ನಮ್ಮ ಅಡಿಕೆ ಇಳುವರಿ ಕಡಿಮೆ ಆಗ್ತದೆ ಅಂತ ಅವರ ಅಭಿಪ್ರಾಯ. ಆದರೆ ಹಾಗೆ ಆಗೋದಿಲ್ಲ, ವಸ್ತುಸ್ಥಿತಿ ಹಾಗಿಲ್ಲ. ಈಗ ಒಂದು ವೈಜ್ಞಾನಿಕ ಇದರಲ್ಲಿ ಸಾಕಷ್ಟು ನಮ್ಮ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು, ಮತ್ತು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ, ಇಲ್ಲಿ ಸಾಕಷ್ಟು ಇದರ ಬಗ್ಗೆ ಅಧ್ಯಯನಗಳಾಗಿದ್ದಾವೆ. ಈಗ ಅಡಿಕೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಬೆಳೆಗಾರರೆಲ್ಲ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು, ಶೇಕಡ ಒಂದು 70-75% ಅನ್ಕೊಳ್ಳಿ ಸಣ್ಣ ಹಿಡುವಳಿದಾರರು. ಇವ್ರದ್ದೆಲ್ಲ ಇದೇ ಪ್ರಶ್ನೆ, ನಾವು ಹಾಕಿಬಿಟ್ರೆ ನಮ್ದು ಇಳುವರಿ ಕಡಿಮೆ ಆಗ್ತದೆ. ಅಡಿಕೆ ಧಾರಣೆ ಈಗ 50-60,000 ಇದೆ ಸರ್, ನಮ್ಗೆ 2 ಕ್ವಿಂಟಲ್ ಕಡಿಮೆ ಅಂದ್ರೆ 1 ಲಕ್ಷವಾಗಿಬಿಡುತ್ತೆ ಅಂತ ಅವ್ರದ್ದು ಪ್ರಶ್ನೆ. ನೀವು ಕೇಳಿದಾಗೆ ಅವರು ಕೇಳ್ತಾರೆ. ಆದರೆ ನೀವು ವೈಜ್ಞಾನಿಕವಾಗಿ ಇದನ್ನು ನಾವು ಪರಿಶೀಲನೆ ಮಾಡಿದಾಗ ತಿಳಿದು ಬರುವಂಥ ಅಂಶ ಏನಪ್ಪ ಅಂದರೆ, ನಾವೀಗ ಅಡಿಕೆಯನ್ನು ಸಾಮಾನ್ಯವಾಗಿ 9-9.5 ದಾಯದಲ್ಲಿ ಹಾಕ್ತೀವಿ. ಹಾಕಿದಾಗ ಶೇಕಡ 80% ಪರಿಣಾಮಕಾರಿಯಾದ ಬೇರುಗಳು 2-2.5 ಒಳಗಡೆ ಇರ್ತವೆ ಕಾಂಡದಿಂದ. ಹಾಗಾಗಿ ನೋಡಿ, 9-9 ನೀವು ಕೊಟ್ಟಾಗ ಇಲ್ಲಿ 2-2.5 ಈ ಕಡೆ ಬಿಟ್ಟರೆ ನಡುವೆ 4 ಜಮೀನಲ್ಲಿ ಯಾವುದೇ ತರಹದ ಬೇರುಗಳು ಇರೋದಿಲ್ಲ. ಒಂದು ಎರಡನೇದ್ದು ಈ ಬೆಳಕು ಗಾಳಿ ಬರ್ತದಲ್ಲ ಅದನ್ನೂ ಸಹಿತ ಹೆಚ್ಚು ಪ್ರಮಾಣದಲ್ಲಿ ಅಡಿಕೆ ಉಪಯೋಗ ಮಾಡಿಕೊಳ್ಳಲ್ಲ. ಮತ್ತೆ ನೀವು ಈ ಜಮೀನಿನ ಸಹಿತ ಈಗ 2.7 meter ಮತ್ತು 2.7 meter ಅಂತರದಲ್ಲಿ ಬೆಳೆದಾಗ, ಅಂದರೆ 9-9 ಬೆಳೆದಾಗ ಅಡಿಕೆ ಉಪಯೋಗ ಮಾಡಿಕೊಳ್ಳೋದು ಶೇಕಡ 31% ಜಾಗ. ಅಂದರೆ ಇನ್ನೂ ನಿಮಗೆ 69% ಜಾಗ ಹಾಗೇ ಉಳಿಯುತ್ತದೆ. ಈ ಜಾಗ ಉಪಯೋಗ ಮಾಡ್ಕೋಬೇಕು, ಗಾಳಿಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು, ನೀರಿನ ಸದ್ಬಳಕೆ ಆಗಬೇಕು ಅಂತಂದರೆ ನಾವು ಮಿಶ್ರ ಬೆಳೆಗಳು, ಉಪ ಬೆಳೆಗಳಿಗೆ ಹೋಗಲೇಬೇಕಾಗ್ತದೆ. ಹಾಗಾಗಿ ಇದನ್ನು ಬೆಳೆಯುವುದು ಬಹಳ ಉತ್ತಮ. ಅಂದರೆ ರೈತರು ಪ್ರಕಾರವಾಗಿ ಎಲ್ಲ ತೋಟದಲ್ಲೂ ಎಲ್ಲ ಬೆಳೆಗಳನ್ನು ಬೆಳಿಬಹುದಾ, ಯಾವ್ಯಾವ ತೋಟದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬಹುದು ಅಂತ ತಾವು ಹೇಳ್ತಕ್ಕ? ತಾವು ಹೇಳಿದ ಹಾಗೆ ಎಲ್ಲಾ ತೋಟಗಳಲ್ಲಿ ಎಲ್ಲಾ ಬೆಳೆಗಳನ್ನು ಬೆಳಿಲಿಕ್ಕಾಗಲ್ಲ. ಅಲ್ಲಿಯ ವಸ್ತುಸ್ಥಿತಿ ಹೇಗಿದೆ ನೋಡ್ಕೊಳ್ಬೇಕಾಗ್ತದೆ. ಮತ್ತೆ ಎಲ್ಲಾ ಬೆಳೆನ ಬೆಳೆದು ಎಲ್ಲಾ ಕಡೆ ಮಾರುಕಟ್ಟೆ ಮಾಡೋಕ್ಕಾಗಲ್ಲ. ಈಗ ನೀವು ಬೆಳೆದ್ ಬಿಟ್ರಿ, ಬೆಳೆದು ಸರಿಯಾಗಿ ಮಾರುಕಟ್ಟೆ ಆಗದಿದ್ರೆ ಅದ್ರ ಪ್ರಯೋಜನ ಇಲ್ಲ. ಹಾಗಾಗಿ ಆ ಪ್ರದೇಶಕ್ಕೆ ಸೂಕ್ತ ಇದೆಯಲ್ಲ ಅಂತ ಮೊದಲು ನೋಡ್ಕೋಬೇಕು. ಎರಡನೇದು ಮಾರುಕಟ್ಟೆ ವ್ಯವಸ್ಥೆಯನ್ನು ನೋಡ್ಕೋಬೇಕು. ಮೂರನೇದು ನಿಮಗೆ ಯಾವ ಬೆಳೆ ಬೆಳಿಲಿಕ್ಕೆ ಶಕ್ತ ಅದಿರಿ ಅದನ್ನು ನೋಡ್ಕೊಳ್ಬೇಕು. ಮತ್ತೆ ನೀವು ಬೆಳೆದಂಥ ಅಂತರ್ ಬೆಳೆಗಳು ಆ ಅಡಿಕೆಗೆ ಪೂರಕವಾಗಿರ್ಬೇಕು, ಮಾರಕ ಆಗಬಾರ್ದು. ಹೌದು, ಇವೆಲ್ಲ 4-5 ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಾವೇನು ಮಾಡ್ತೀವಿ, ಅಡಿಕೆ ತೋಟಗಳನ್ನು ವಿಂಗಡಣೆ ಮಾಡ್ತೀವಿ. ಈಗ ಸಣ್ಣ ತೋಟಗಳು, ಮಧ್ಯಮ ವಯಸ್ಸಿನ ತೋಟಗಳು, ಹೆಚ್ಚು ವಯಸ್ಸಾದ ತೋಟಗಳು. ಈ ಸಣ್ಣ ತೋಟಗಳು ಅಂದರೆ ಹೊಸದಾಗಿ ನೀವು ನಾಟ 1-5 ವರ್ಷದವರೆಗೆ ಇವು ಸಣ್ಣ ತೋಟಗಳು, ಇಲ್ಲಿ ಇಳುವರಿ ಇನ್ನೂ ಆರಂಭ ಆಗಿರೋದಿಲ್ಲ. ತಾವು ಹೇಳೋ ಪ್ರಕಾರವಾಗಿ ಸಣ್ಣ ತೋಟ ಅಂದರೆ 4 ಎಕರೆ ಮಾಡಿದ್ರು ಅದು ಸಣ್ಣ ತೋಟನೇ ಆಗುತ್ತೆ. ಅಲ್ಲ, ಸಣ್ಣ ತೋಟ ಅಂದರೆ ವಯಸ್ಸಿನ ಆಧಾರದಲ್ಲಿ ಕ್ಷೇತ್ರದ ಆಧಾರದಲ್ಲಿ ಅಲ್ಲ. ಈಗ ನೀವು ಹೇಳಿದಾಗಿ ಈ ವರ್ಷ ನಾಟಿ ಮಾಡಿದ್ದು ಅಥವಾ ಅದರ ಹಿಂದಿನ ವರ್ಷ ನಾಟಿ ಮಾಡಿದ್ದು ಅದರ ಹಿಂದಿನ ವರ್ಷ ಅಂದರೆ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷದ ಗಿಡ ಅಂತ ಹೇಳ್ತೀವಿ, ಅವೆಲ್ಲ ಸಣ್ಣ ತೋಟಗಳು, ಅಲ್ಲಿ ಇಳುವರಿ ಇನ್ನೂ ಆರಂಭ ಆಗಿರೋದಿಲ್ಲ. ಅಲ್ಲಿ ನೀವು ಈ ತರಕಾರಿಗಳನ್ನು ತಗೊಳ್ಬಹುದು. ತರಕಾರಿ ಬೆಳೆಗಳಂತಂದ್ರೆ ಹಸಿಮೆಣಸು ಆಗಿರ್ಬೋದು, ಬದನೆ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಹೀರೇಕಾಯಿ ಆಗಿರ್ಬೋದು, ಹಾಗಲ, ಸೌತೆಕಾಯಿ, ಹೀಗೆ ಅನೇಕ ತರಹದ ತರಕಾರಿಗಳನ್ನು ತಗೊಳ್ಬಹುದು. ಮತ್ತೆ ಇನ್ನೂ ಬಹಳ ಮುಖ್ಯವಾಗಿ ದ್ವಿದಳ ಧಾನ್ಯದ ತರಕಾರಿಗಳು ಯಾವ್ದಾವುದು ಅಂದ್ರೆ, ನಿಮ್ಗೆ ಗೊತ್ತಿದ್ದ ಹಾಗೆ ಈ ಬೀನ್ಸ್ ಅಂತ ಹೇಳ್ತೀವಿ, ತಿಂಗಳ ಹುರುಳಿ, ಅವರೇ, ಮತ್ತೆ ಈಗ ವೆಜಿಟೇಬಲ್ ಕೌಪಿ ಬಂದಿದೆ ಅಂದ್ರೆ ಅಲ್ಸಂದೆ, ತರಕಾರಿ ಹಲಸು ಅವೆಲ್ಲವನ್ನು ನಾವು ತಗೊಳ್ಬಹುದು. ಒಂದು ಏನಂದ್ರೆ ಅವೆಲ್ಲ ಸಂಪೂರ್ಣವಾಗಿ ಭೂಮಿಯನ್ನ ಕವರ್ ಮಾಡ್ತವೆ, ಭೂಮಿಯನ್ನ ಮುಚ್ಚಿಗೆ ಹಾಕ್ತವೆ, ಕಳೆಗಳು ಬರೋದಿಲ್ಲ. ಮತ್ತೆ ಈ ದ್ವಿದಳ ಧಾನ್ಯಗಳ ಇನ್ನೂ ಒಂದು ಒಳ್ಳೆಯ ಗುಣ ಅಂತಂದ್ರೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಸ್ಥಿರೀಕರಿಸಿ ಭೂಮಿಗೆ ಸೇರಿಸುವುದರಿಂದ ಭೂಮಿಯ ಫಲವತ್ತತೆಯನ್ನು ಪರೋಕ್ಷವಾಗಿ ಜಾಸ್ತಿ ಆಗ್ತದೆ. ಮತ್ತೆ ಅದರಿಂದ ಬರುವಂತಹ ತ್ಯಾಜ್ಯಗಳು, ಎಲೆಗಳು ಉದುರುವುದು ಅಂಥದ್ದು. ಈಗ ನೋಡಿ ಅಡಿಕೆ ತೋಟಗಳಲ್ಲಿ ಒಣ ಪ್ರದೇಶಗಳಲ್ಲಿ ನಾವೇನು ಹೇಳ್ತೀವಿ, ನೀರು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿತ್ತು ಅಂದ್ರೆ ತೊಗರಿ ಬಹಳ ಒಳ್ಳೆಯ ಬೆಳೆ, ಎರಡರಿಂದ ಮೂರು ಸಲ ಹಾಕಿಬಿಟ್ರೆ ಚೆನ್ನಾಗಿ ಬರ್ತದೆ, ಎಲ್ಲ ಕವರ್ ಆಗ್ತದೆ ಮತ್ತೆ ಎಲೆಗಳು ಉದುರ್ತವೆ. ನೋಡಿ 5-6 ತಿಂಗಳು ಯಾವುದೇ ಕಳೆ ಸಮಸ್ಯೆ ಇರೋದಿಲ್ಲ ಅವರಿಗೆ. ಅದು ಅಲ್ಲದೆ ಮತ್ತೆ ಅವರಿಗೆ ಹೆಚ್ಚುವರಿ ಆದಾಯವಾಗಿ ಮತ್ತೆ ಕಾಳನ್ನು ಬರ್ತದೆ, ಹಾಗೆ ಎಲ್ಲ ಥರದ ತರಕಾರಿ ಬೆಳಕು. ಮತ್ತೆ ಅದೇನಾದರೂ ನಿಮ್ಮ ಜಮೀನು ಮಹಾನಗರಗಳ ಪಕ್ಕದಲ್ಲೇ ಇತ್ತು, ನಗರಗಳ ಪಕ್ಕದಲ್ಲೇ ಇತ್ತು ಅಂದರೆ ಹೂವಿನ ಬೆಳೆಗಳು ಹೆಚ್ಚು ಆದಾಯವನ್ನೇ ಕೊಡ್ತವೆ. ಮುಖ್ಯವಾಗಿ ಚೆಂಡು ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಮತ್ತೆ ಗುಲಾಬಿ ಆಗಿರ್ಬೋದು, ಸೇವಂತಿಗೆ, ಹೀಗೆ ಅನೇಕ ತರಹದ ಹೂವಿನ ಬೆಳೆಗಳನ್ನು ನೀವು ಬೆಳ್ಕೊಳ್ಬಹುದು. ಚೆಂಡು ಹೂವಿಂದ ಒಂದು ಸಣ್ಣ ಉದಾಹರಣೆ ಹೇಳಿದರೆ ನೋಡಿ, ಈಗ ಇನ್ನು ಒಂದು 3 ತಿಂಗಳಿಗೆ ನಮ್ಮ ಗಣಪತಿ ಹಬ್ಬ ಬರುತ್ತೆ, ತದನಂತರದಲ್ಲಿ ದಸರಾ ಬರುತ್ತೆ, ನಂತರ ನಮಗೆ ದೀಪಾವಳಿ ಬರುತ್ತೆ. ಆ ಸೀಸನ್ನಲ್ಲಿ ನಿಮಗೆ ಚೆಂಡುವಿನ ಅತ್ಯಧಿಕ ಧಾರಣೆ ಇರ್ತದೆ. ಹಾಗಾಗಿ ನೀವು ನೋಡ್ಕೊಳ್ಬೇಕು ಆ ಗಣಪತಿ ಹಬ್ಬ ಯಾವಾಗಿದೆ, ದಸರಾ ಯಾವಾಗಿದೆ, ಅಲ್ಲಿ ನೋಡಿಕೊಂಡು ನೀವು ಇನ್ನು ಗಣಪತಿ ಹಬ್ಬ 50-45 ದಿನಕ್ಕೆ ಆರಂಭ ಆಗ್ತದೆ ಅಂದರೆ ಅವಾಗ ನೀವು ನಾಟಿ ಮಾಡಿಬಿಟ್ರೆ ನಿಮಗೆ 45-50 ದಿನಕ್ಕೆ ಚೆಂಡು ಸ್ಟಾರ್ಟ್ ಆಗ್ತದೆ, ಮಾರುಕಟ್ಟೆಗೆ ಸರಳ ಆಗ್ತದೆ. ಹೌದು, ಹಾಗಾಗಿ ಈ ಸಣ್ಣ ತೋಟಗಳು 1-5 ವರ್ಷದ ತೋಟಗಳಲ್ಲಿ ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು ಬೆಳಿಬೋದು. ಅದಲ್ಲದೆ ಕೆಲವು ಔಷಧಿ ಸಸ್ಯಗಳನ್ನು ಬೆಳೆಯಬಹುದು. ಆದರೆ ಅಲ್ಲಿ ಒಂದು ಎಚ್ಚರಿಕೆ ಕ್ರಮ ಏನಂದ್ರೆ, ಔಷಧಿ ಸಸ್ಯಗಳನ್ನು ಬೆಳೆಯುವಾಗ ಮಾರುಕಟ್ಟೆಯನ್ನು ನೋಡಿಕೊಂಡು ಬೆಳೆಬೇಕು. ಯಾರೋ ಹೇಳಿದ್ರು ಅಂತ ಬೆಳೆದು, ಯಾಕಂದ್ರೆ ಬಹಳಷ್ಟು ಜನ ರೈತರು ಈ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಯಾರಾದರೂ ತಗೊಂಡು ಹೋಗ್ತಾರೆ, ಅದರ ಬಗ್ಗೆ ಅವರಿಗೆ ಪಕ್ಕ ಕಾಳಜಿ ಇದೆ, ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ ಅಂದರೆ ನೀವು ಔಷಧಿ ಸಸ್ಯಗಳನ್ನು ಮಾಡಬಹುದು. ಇಲ್ಲ ಅಂತಂದರೆ ತರಕಾರಿಗಳು ನಿಮ್ಮ ಮಾರೇ ಮಾರುತ್ತದೆ, ಹೂವಿನ ಬೆಳೆಗಳಿಗೆ ಬೇಡಿಕೆ ಇದೆ, ಹಾಗಾಗಿ ಅವು ಸಣ್ಣ ತೋಟಗಳಲ್ಲಿ. ಇನ್ನು ದೊಡ್ಡ ತೋಟಗಳಲ್ಲಿ ಬೇರೆ ಥರ ಇರ್ತದೆ. ಮಧ್ಯಮ ಈಗ ನೋಡಿ, 8-10 ವರ್ಷದ್ದು ಅಲ್ಲಿ ನೀವು ಕಾಳುಮೆಣಸು ಮಾಡ್ಬೋದು, ಮತ್ತು ಕೋಕೋ ಮಾಡ್ಬೋದು, ಏಲಕ್ಕಿ ಮಾಡ್ಬೋದು, ಮತ್ತು ಮರಜಾತಿಯ ಸಾಂಬಾರು ಪದಾರ್ಥಗಳನ್ನು ಮಾಡ್ಬೋದು. ಮತ್ತು ಈ ಭಾಗಗಳ ಎಲೆ ಬಳ್ಳಿ ಚೆನ್ನಾಗಿ ಬರುತ್ತೆ. ಹೌದು, ಶಿವಮೊಗ್ಗ ಅಕ್ಕಪಕ್ಕದ ಎಲ್ಲ ಅನೇಕ ಜನ ರೈತರು ಎಲೆ ಬಳ್ಳಿನೂ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ತರಹದ ಮತ್ತು ವಯಸ್ಸಾದ ತೋಟಗಳು, ಈಗ ಕೆಲವರು ಬರ್ತಾರೆ, ಇಲ್ಲ ಸರ್ ನಂದು 15 ವರ್ಷದ ತೋಟ ಇದೆ ಅಡಿಕೆ ತೋಟ, ನಾನು ಯಾವ ಅಂತರ ಬೆಳೆ ಮಿಶ್ರ ಬೆಳೆ ಹಾಕಬೇಕು, ಅವರಿಗೆ ನಾವು ಕೊಕ್ಕೋ ಹೇಳ್ತೀವಿ, ಕಾಳುಮೆಣಸು ಹೇಳ್ತೀವಿ, ಹಾಗೆ ಅನೇಕ ತರಹದ ಬೆಳೆಗಳು ಇದ್ದಾವೆ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾಗಿ ಗಮನಿಸಬೇಕಂದ್ರೆ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮೊದಲು ಅಡಿಕೆ ಹಾಕಿದ ತಕ್ಷಣ ಬಾಳೆ ನಾಟಿ ಮಾಡಿಬಿಡ್ತಿದ್ರು. ಬಾಳೆ ಒಂದು ಮುಖ್ಯ ಉದ್ದೇಶ ಅಂದರೆ ನೆರಳನ್ನು ಒದಗಿಸ್ಬೇಕು, ಎರಡನೇದವರಿಗೆ ಆದಾಯ ಕೊಡಬೇಕು, ವರ್ಷಕ್ಕೆ ಆದಾಯ. ಹಾಂ, ಸಸಿ ತೋಟಗಳು ಬಾಳೆ ಹಾಕಬೇಕು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅದು ಉದ್ದೇಶ ಏನಂದರೆ ಅದಕ್ಕೆ ನೆರಳು ಒದಗಿಸ್ದಂಗಾಗುತ್ತೆ, ಅವರಿಗೆ ಆದಾಯನೂ ಬಂದಾಗ. ಬಾಳೆಯನ್ನು ನಾವು ಸಣ್ಣ ತೋಟ ಮತ್ತು ದೊಡ್ಡ ತೋಟ ಎರಡರಲ್ಲಿನೂ ಸಹಿತ ಬೆಳೆಯಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಹೀಗಾಗಿ ನೀವು ಹೇಳೋ ಪ್ರಕಾರವಾಗಿ ಈ ತೋಟಗಳಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆದ್ರೆ ತುಂಬಾ ರೈತರಿಗೆ ಅನುಕೂಲ, ಬಹಳ ಅನುಕೂಲ ಆಗ್ತದೆ. ನಾನು ಹೇಳಿದೆ ನಿಮ್ಗೆ ಒಂದು ಕಳೆ ನಿರ್ವಹಣೆ, ನಾವು ಅಧ್ಯಯನ ಮಾಡಿದ ಪ್ರಕಾರ 1 ಎಕರೆಯಲ್ಲಿ ಕಳೆ ನಿರ್ವಹಣೆ ಮಾಡಲಿಕ್ಕೆ 1 ವರ್ಷಕ್ಕೆ 10-15 ಸಾವಿರ ರೂಪಾಯಿ ಅಷ್ಟು ಖರ್ಚು ಮಾಡ್ತಾರೆ. ಅದು 10-15 ಸಾವಿರ ರೂಪಾಯಿಯಲ್ಲಿ ಅವರಿಗೆ ಉಳಿತಾಯ ಆಗ್ತದೆ, ಅದು ಅಲ್ಲದೆ ಅವರಿಗೆ ಹೆಚ್ಚುವರಿ ಆದಾಯ ಬರುತ್ತದೆ. ಈಗ ಒಬ್ಬ ರೈತ 1 ಎಕರೆ ಅಡಿಕೆ ಈ ವರ್ಷ ನಾಟಿ ಮಾಡಿದ್ದೇನೆ ಅಂತ ಉದಾಹರಣೆಗೆ ನೀವು ತಗೊಂಡ್ರೆ ನೋಡಿ, ಕಳೆ ನಿರ್ವಹಣೆ 15,000 ಬೇಕು. ಹೌದು ಸರ್. ಅವನು ಅದೇ ಏನಾದರೂ ತಿಂಗಳು ಹುರುಳಿ ಆಗಲಿ ಅಥವಾ ಟೊಮ್ಯಾಟೊ ಆಗಲಿ ಅಥವಾ ಬದನೆ ಆಗಿದ್ರೆ ಅದನ್ನು ಹಾಕಿದಾಗ ಹೆಚ್ಚುವರಿ ಆದಾಯ ಬರ್ತದೆ ಅವನಿಗೆ. ಹಾಗಾಗಿ ಆ ಥರದ ಬೆಳೆಗಳಿಗೆ ಅವರು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಮಾಡಿಕೊಳ್ಬೇಕು. ಮತ್ತು ಇನ್ನೂ ಒಂದು ಮುಖ್ಯ ವಿಚಾರ ಅಂತಂದರೆ, ಕೇವಲ ಅಡಿಕೆಯನ್ನು ಹಾಕಿದಾಗ ಏಕಬೆಳೆ ಪದ್ಧತಿ ಇದ್ದಾಗ ನೈಸರ್ಗಿಕ ದುರ್ಘಟನೆಗಳಾಗ್ಬೋದು. ಈಗ ನೋಡಿ, 2024 ಏನಾಯಿತು, ಅತಿ ಹೆಚ್ಚು ಮಳೆ ಆಯಿತು. 2023 ಬರ ಆಯಿತು. 2022 ಮಳೆ ಜಾಸ್ತಿ ಆಯ್ತು. ಹಾಗೆ ಇಲ್ಲಿ ವಾತಾವರಣದಲ್ಲಿ ಏರುಪೇರಾದಾಗ ನಿಮಗೆ ಏಕಬೆಳೆ ಇದ್ದಾಗ ಏನಾಗ್ತದೆ, ತೊಂದರೆ ಆಗೋದು ಜಾಸ್ತಿ. ಅವಾಗ ನಿಮಗೆ 2-3 ಬೆಳೆ ಇದ್ದರೆ ಒಂದು ಬೆಳೆಯಲ್ಲಿ ಏನಾದರೂ ತೊಂದರೆ ಆದರೂ ಇನ್ನೊಂದು ಬೆಳೆ ನಿಮಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೊಡಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ನಾವು ಹೇಳೋದೇನಂತಂದರೆ, ನೀವು ಆದಷ್ಟು ಅಂತರ ಬೆಳೆ ಮಿಶ್ರ ಬೆಳೆಗೆ ಆದ್ಯತೆಯನ್ನು ಕೊಡಬೇಕು. ನಾವು ಹೇಳೋದು ಮುಖ್ಯ ಬೆಳೆಯನ್ನು ಮರಿಬಾರ್ದು. ಮುಖ್ಯ ಬೆಳೆಗೆ ನೀವು ಹೆಚ್ಚು ಮುತುವರ್ಜನೆ ವಹಿಸಬೇಕು, ಶಿಫಾರಸು ಮಾಡಿದ ಎಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಅದರ ಜೊತೆಗೆ ಇವನ್ನು ಮಾಡಿದರೆ ನಿಮಗೆ ಲಾಭ ಆಗಲಿಕ್ಕೆ ಸಾಧ್ಯತೆ ಇದೆ. ಅಂತ ತಾವು ಹೇಳೋದಾದ್ರೆ ಅದಕ್ಕೆ ಹಾಕ್ತಕ್ಕಂಥ ಎಲ್ಲ ಒಂದು ಶಿಫಾರಸನ್ನು ಇದಕ್ಕೂ ಹಾಕಿದ್ರೆ ಎರಡು ಜೊತೆಗೆ ಬರುತ್ತೆ. ಹೌದು, ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಈಗ ಕಾಳುಮೆಣಸು ಹಾಕಿದ್ರೆ ಅಡಿಕೆಗೆ ಏನು ಶಿಫಾರಸು ಮಾಡಿರುವಂಥ ಕ್ರಮಗಳು, ಅಡಿಕೆಗೆ ಪೋಷಕಾಂಶಗಳು 100 ಗ್ರಾಂನಷ್ಟು ಸಾರ್ವಜನಿಕ, 40 ಗ್ರಾಂನಷ್ಟು ರಂಜಕ, 140 ಗ್ರಾಂನಷ್ಟು ಪೊಟ್ಯಾಶ್ ಇದೆ. ಕಾಳುಮೆಣಸಿಗೆ 3 ವರ್ಷದ ನಂತರ ಬಳ್ಳಿಗೆ ಅಷ್ಟೇ ಪೋಷಕಾಂಶಗಳು ಬೇಕಾಗ್ತದೆ. ಆವಾಗ ನೀವು ಅಲ್ಲಿ ಏನು ಸ್ಪರ್ಧೆ ಏರ್ಪಡದ ಹಾಗೆ ಇಬ್ಬರಿಗೂ ಸಮಾನವಾಗಿ ಪೋಷಕಾಂಶಗಳನ್ನು ಕೊಡಬೇಕು, ಆವಾಗ ಏನು ಸಮಸ್ಯೆ ಆಗಲ್ಲ. ಇಲ್ಲ ನೀವು ಅಡಿಕೆ ಕಾಳುಮೆಣಸು ಎರಡೂ ಹಾಕಿ ಒಂದಕ್ಕೆ ಆಹಾರ ಕೊಟ್ಟರೆ ಮತ್ತು ಸ್ಪರ್ಧೆ ಆಗ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ನಾವು 10 ಜನಕ್ಕೆ ನಾವು ಆಹ್ವಾನ ನೀಡಿ 5 ಜನಕ್ಕೆ ಊಟ ಮಾಡಿಸಿದರೆ ಎಲ್ಲರಿಗೂ ಅರ್ಧ ಅರ್ಧ ಊಟ ಆಗುತ್ತೆ. ಹಾಗೆ ಇದರಲ್ಲಿ ಗಿಡಗಳಲ್ಲಿ ಆಗ್ತದೆ. ಹಾಗಾಗಿ ಎರಡಕ್ಕೂ ಸಮ ನಿರ್ವಹಣೆ, ಸಮವಾಗಿ ಏನು ಪೋಷಕಾಂಶಗಳು ಬೇಕು, ನೀರಿನ ವ್ಯವಸ್ಥೆ ಬೇಕು, ಅವೆಲ್ಲವನ್ನು ಮಾಡಿದ್ದೆ ಆದರೆ ಏನು ತೊಂದರೆ ಆಗಲ್ಲ. ಒಳ್ಳೆಯದು ಸರ್, ತಾವು ಇದುವರೆಗೂ ಅಡಿಕೆ ಬೆಳೆಗಳಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್, ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್, ದಾವಣಗೆರೆಯ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ರಸಗೊಬ್ಬರಗಳ ವಿಧಗಳನ್ನ ನಾವು ತಿಳ್ಕೊಂಡೋಣ. ರಸಗೊಬ್ಬರಗಳಲ್ಲಿ ವಿವಿಧ ಗೊಬ್ಬರಗಳನ್ನ ನಾವು ಕಾಣಬಹುದು. ಮುಖ್ಯವಾಗಿ ಅದರಲ್ಲಿ ನಾವು ಏನಪ್ಪಾ ಅಂತಂದ್ರೆ ಈ ಒಂದು ಪೋಷಕಾಂಶಗಳ ಆಧಾರದ ಮೇಲೆ ಗೊಬ್ಬರಗಳನ್ನು ವಿಂಗಡಿಸೋದಾದರೆ ಗೊಬ್ಬರಗಳಲ್ಲಿ ಪ್ರಧಾನ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಗೊಬ್ಬರಗಳು ಹಾಗೂ ಲಘು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಗೊಬ್ಬರಗಳು ಅಂತ ಎರಡು ವಿಧಗಳನ್ನ ನೋಡಬಹುದು. ಈ ಪ್ರಧಾನ ಪೋಷಕಾಂಶಗಳು ಗೊಬ್ಬರಗಳು ಅಂತಂದ್ರೆ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಸಾರಜನಕ, ರಂಜಕ, ಪೊಟ್ಯಾಶ್ ಹಾಗೂ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಗಂಧಕ ಇವುಗಳನ್ನ ಹೊಂದಿರ್ತವೆ. ಲಘು ಪೋಷಕಾಂಶಗಳ ಗೊಬ್ಬರಗಳು ಅಂತಂದ್ರೆ ಜಿಂಕ್, ಬೋರಾನ್, ಕಬ್ಬಿಣ, ಸತು, ಕಾಪರ್, ಕ್ಲೋರಿನ್, ಈ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಗೊಬ್ಬರಗಳನ್ನ ನಾವು ಲಘು ಪೋಷಕಾಂಶಗಳ ಗೊಬ್ಬರಗಳು ಅಂತಂದು ಹೇಳಬಹುದು. ಜೊತೆಗೆ ಇನ್ನೊಂದು ವಿಧ ನಾವು ನೋಡೋದಾದ್ರೆ ನೇರ ಗೊಬ್ಬರ ಮತ್ತು ಸಂಯುಕ್ತ ಗೊಬ್ಬರ ಅಂತಂದು ಹೇಳಬಹುದು. ನೇರ ಗೊಬ್ಬರ ಅಂತಂದ್ರೆ ಯಾವುದಾದ್ರೂ ಒಂದು ಪೋಷಕಾಂಶಗಳನ್ನ ಹೊಂದಿರತಕ್ಕಂಥ ಗೊಬ್ಬರವನ್ನ ನಾವು ಕಾಣಬಹುದು. ಈ ವಿಧದಲ್ಲಿ ನೋಡೋದಾದ್ರೆ ಯೂರಿಯಾ ಅಂತ ನೋಡಬಹುದು. ಈ ಯೂರಿಯಾದಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಸುಮಾರು 46%ನಷ್ಟು ಸಾರಜನಕ ಮಾತ್ರ ಇರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಾವು MOP ಅಂತ ಹೇಳ್ತೀವಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತಂದು ಹೇಳ್ತೀವಿ. ಇದರಲ್ಲಿ ಬರೀ ಪೊಟ್ಯಾಶ್ ಗೊಬ್ಬರ ಸುಮಾರು 60%ನಷ್ಟು ಇರುತ್ತದೆ. ಇದು ನೇರ ಗೊಬ್ಬರಗಳ ಒಂದು ಉದಾಹರಣೆ. ಇನ್ನು ಸಂಯುಕ್ತ ಗೊಬ್ಬರಗಳಿಗೆ ಬರೋದಾದ್ರೆ ಈ ಸಂಯುಕ್ತ ಗೊಬ್ಬರಗಳು ಅಂತಂದ್ರೆ ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನ ನಾವು ಕಾಣಬಹುದು. ಇಂತಹ ಸಂಯುಕ್ತ ಗೊಬ್ಬರಗಳ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಈ DAP ಗೊಬ್ಬರವನ್ನ ನಾವು ನೋಡಬಹುದು. ಈ DAP ಗೊಬ್ಬರದಲ್ಲಿ ಏನಪ್ಪಾ ಅಂತಂದ್ರೆ 18% ಸಾರಜನಕ ಮತ್ತು 46% ರಂಜಕ ಇರುತ್ತೆ. ಅದೇ ರೀತಿ ಈಗ ನಾವು ವಿವಿಧ ಗೊಬ್ಬರಗಳನ್ನ ನೋಡಬಹುದು. 17-17 ಅಂತ ಬರುತ್ತೆ, 20-20-0-13 ಅಂತ ಬರುತ್ತೆ, 10-26-26 ಅಂತ ಗೊಬ್ಬರಗಳು ಬರುತ್ತವೆ. ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಸಂಯುಕ್ತ ಗೊಬ್ಬರಗಳು ಅಂತಂದು ಹೇಳಬಹುದು. ಇನ್ನು ಇನ್ನೊಂದು ತರದ ವಿಧದಲ್ಲಿ ನಾವು ರಸಗೊಬ್ಬರಗಳನ್ನ ವಿಂಗಡಣೆ ಮಾಡೋದಾದ್ರೆ ಮಣ್ಣಿಗೆ ಸೇರಿಸುವ ರಸಗೊಬ್ಬರಗಳು ಅಂತಂದು ಮಾಡಬಹುದು, ಹಾಗೆ ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತ. ಈ ಎರಡು ವಿಧದಲ್ಲಿ ಏನಪ್ಪಾ ಅಂತಂದ್ರೆ ಮಣ್ಣಿಗೆ ಸೇರುವ ರಸಗೊಬ್ಬರಗಳು ಅಂತಂದ್ರೆ ಈ ರಸಗೊಬ್ಬರಗಳು ಪೂರ್ತಿ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗೋದಿಲ್ಲ. ಇದರ ಒಂದು ಉಪಯುಕ್ತತೆ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 40-50% ಮಾತ್ರ ಇದರ ಒಂದು ರಸಗೊಬ್ಬರದ ಉಪಯುಕ್ತತೆ ಇರುತ್ತದೆ. ಸೊ ಹಾಗಾಗಿ ಇದನ್ನ ನಾವು ಮಣ್ಣಿಗೆ ಸೇರಿಸಿದ್ರೆ ಇದು ಉತ್ತಮವಾಗಿ ಕೆಲಸ ಮಾಡ್ತವೆ. ಇನ್ನು ಎರಡನೇದೇನಪ್ಪಾ ಅಂದ್ರೆ ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತ ಹೇಳ್ತೀವಿ. ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತಂದ್ರೆ ಕಂಪ್ಲೀಟ್ ವಾಟರ್ ಸಾಲ್ಯುಬಲ್, ನಾವು ಹಾಕಿರ್ತಕ್ಕಂಥ ಗೊಬ್ಬರವು ನೀರಿನಲ್ಲಿ ಏನಪ್ಪಾ ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಕರಗುತ್ತೆ. ಇದರ ಒಂದು ಉದಾಹರಣೆ ನೋಡೋದಾದ್ರೆ ಯಾವ್ಯಾವ ಇರಬಹುದು ಅಂತಂದ್ರೆ ಇತ್ತೀಚೆಗೆ ನಾವು 19-19 ಅಂತ ನಮ್ಮ ರೈತರು ಬಳಸ್ತಾರೆ. ಅಂದ್ರೆ 1 KG ಪ್ಯಾಕೆಟ್ ನ ಅದನ್ನ ಸಿಂಪರಣೆ ಮಾಡಲಿಕ್ಕೆ ಬಳಸ್ತಾರೆ. ಅದೇ ರೀತಿಯಾಗಿ 13045 ಇರ್ಬೋದು, 0050 ಅಂತ ಇರುತ್ತೆ, 12610 ಅಂತ ಬರುತ್ತೆ, 05234 ಅಂತಂದು ಬರುತ್ತೆ. ಈ ಎಲ್ಲವೂ ಏನಪ್ಪಾ ಅಂತಂದ್ರೆ ನೀರಿನಲ್ಲಿ ಸಂಪೂರ್ಣವಾಗಿ ಕರುವಂತ ರಸಗೊಬ್ಬರಗಳು. ಇವುಗಳನ್ನ ಎಲ್ಲಿ ನಾವು ಬಳಸಲಿಕ್ಕೆ ಉಪಯೋಗ ಆಗುತ್ತೆ ಅಂತಂದ್ರೆ ನಾವು ಸಿಂಪರಣೆ ಮುಖಾಂತರ ಬಳಸಬಹುದು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಈ ಡ್ರಿಪ್ ಮುಖಾಂತರನು ಕೂಡ ಈ ರಸಗೊಬ್ಬರಗಳನ್ನ ರಸಾವರಿನಲ್ಲಿ ನಾವು ಬಳಸಬಹುದಾಗಿದೆ. ಈ ಮಣ್ಣಿಗೆ ಸೇರುವ ರಸಗೊಬ್ಬರಗಳಿಗೂ ಮತ್ತು ನೀರಿನಲ್ಲಿ ಕರಗುವ ರಸಗೊಬ್ಬರಗಳಿಗೂ ಏನು ವ್ಯತ್ಯಾಸ ಆಗುತ್ತೆ ಅಂತಂದ್ರೆ, ಮಣ್ಣಿಗೆ ಸೇರಿಸುವ ರಸಗೊಬ್ಬರಗಳನ್ನ ನಾವು ಸ್ಪ್ಲಿಟ್ ಡೋಸಸ್ ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಒಂದು ಬೆಳೆಗಳಿಗೆ ನಾವು ಮಣ್ಣಿಗೆ ನೇರವಾಗಿ ಸೇರಿಸ್ತೇವೆ. ಆದ್ರೆ ಈ ಒಂದು ನೀರಿನಲ್ಲಿ ಕರಗ ರಸಗೊಬ್ಬರಗಳನ್ನ ಆ ಬೆಳೆಯ ಒಂದು ಯಾವ ಹಂತದಲ್ಲಿ ನಾವು ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅನ್ನೋದಾದ್ರೆ, ಈಗ ಟೊಮ್ಯಾಟೋದಲ್ಲೇ ತಗೊಂಡಿವಪ್ಪ ಅಂತಂದ್ರೆ, ಟೊಮ್ಯಾಟೋದ ಒಂದು ಪ್ರಾಥಮಿಕ ಹಂತದಲ್ಲಿ ನಾವೇನಪ್ಪಾ ಅಂದ್ರೆ 12610 ಇವುಗಳನ್ನ ನಾವೇನಪ್ಪಾ ಅಂತಂದ್ರೆ ರಸಾವರಿ ಮೂಲಕ ನೀಡೋದಿರ್ಬೋದು. ಅದೇ ಸ್ವಲ್ಪ ದಿನದ ನಂತರ ಅಂದ್ರೆ ಗ್ರ್ಯಾಂಡ್ ಗ್ರೋತ್ ಸ್ಟೇಜ್ ಅಂತ ಹೇಳ್ತೀವಿ, ಅಂತ ಸಂದರ್ಭದಲ್ಲಿ 19 ಬಳಸೋದಿರ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಹೂ ಆಡುವ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಈ 13045 ಅಂತ ಗೊಬ್ಬರ ಬರುತ್ತೆ, ಅಥವಾ 0050 ಗೊಬ್ಬರವನ್ನ ನಾವು ಈ ಕಾಯಿ ಕಟ್ಟುವ ಅಥವಾ ಹಣ್ಣಾಗುವ ಸಂದರ್ಭದಲ್ಲಿ ನಾವು ಬಳಸಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಿಮಗೆ ಬೇಕು ಅಂದ್ರೆ 99 64 20 45 71. ನಮಸ್ಕಾರ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ, ಮಾಡದ ಕತ್ತಲಗವಿಗೆ ಕಣ್ಣಾದೆ ಎಲ್ಲೋ ನೀನು. ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ. ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜಾನಪದ ಗೀತೆಯನ್ನ ಕೇಳೋಣ. ಸೋತಳ್ಳೋ ಬೆಳ್ಳಿ ನೊಂಗಕ್ಕೆ ನಾರಿಮಾನ ಸೋತಳ್ಳೋ, ಬೆಳ್ಳಿ ನೊಂಗಕ್ಕೆ ನಾರಿಮಾನ ಸೋತಳ್ಳೋ. ಅಲ್ಲಾದೆ ಕಣಿ ನನ್ನ ತಳಮಾನೇ.